ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಂಡ ಮಮತಾಜಿನ. ಮಡಿಕೇರಿ ಜನೋತ್ಸವಕ್ಕೆ ನಾಳೆ 5:25 ಮಡಿಕೇರಿರ ಪಂಪ ಕೆರೆಲ 4 ಶಕ್ತಿ ದೇವತೆಯಡ ಕರಗ ಉತ್ಸವಕ್ಕೆ ಸಂಪ್ರದಾಯ ಕೊತ್ತ ಪೂಜೆ ಮಾಡಿದ ನಗರ ಪ್ರದಕ್ಷಿಣೆಯೊಡೆ ಮಡಿಕೇರಿ ದಸರಕ್ಕೆ ಚಾಲನೆ ಕೊಡ್ಪ. ಅಲ್ಲತೆ ಮಡಿಕೇರಿ ಪಿಂಜ ಗೋಣಿಕೊಪ್ಪ ದಸರಕ್ಕೆ ಪ್ಲಾಸ್ಟಿಕ್ ಬಳಸತೆ ಕೈಪನಕ್ಕೆ ಗ್ರೀನ್ ಸಿಟಿ ಫೋರಂ ಸಾರ್ವಜನಿಕ ಅಂಕ ಪಿಂಜ ದಸರಾ ಸಮಿತಿಕ್ಕೆ ಮನವಿ ಮಾಡಿಂಡಿತ್ತು. ಮತ್ತಂದು 27 ನವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಸುರುವಾಪ. ವಿಶ್ವ ಪ್ರವಾಸೋದ್ಯಮ ದಿನತರ ಮಾರಿಪತ್ತು ಪ್ರವಾಸೋದ್ಯಮ ಪುನರಾವಲೋಕನ ಅನ್ನುವ ಶೀರ್ಷಿಕೆರಡಿಲು ಪಲತರ ಕಾರ್ಯಕ್ರಮ ನಡೆಸುವಕ್ಕೆ ತೀರ್ಮಾನ ಮಾಡಿತ್ತಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಣ್ಣಿತ್. ಮಡಿಕೇರಿಲು ತಂಗಡ ಕಚೇರಿಲು ನಡೆದ ವಿಶ್ವ ಪ್ರವಾಸೋದ್ಯಮ ದಂಡಾರ್ಥ 20 ದಿನಕ್ಕೆ ಸಂಬಂಧಪಟ್ಟನಕ್ಕೆ ನಡೆತನ ಪೂರ್ವ ತಯಾರಿ ಸವೆರ ಕೊರೋಕಾರಿಕೆ ವಹಿಸಿತು. ಇವು ತಕ್ಕ ಬರಂದತ್ತು 27 ತಾರೀಕು ರಂದು ಪೊಲಾಕ 6:30 ಗದ್ದುಗೆಲಿಂಜ ರಾಜ ಸೀಟ್ಗೆ ತಾನೆ ವಾಕತಾನ್ ನಡಪ. ಪೊಲಾಕ 10:30 ಮಯೂರ್ ವ್ಯಾಲಿ ವ್ಯೂಲು ಸಭಾ ಕಾರ್ಯಕ್ರಮ ನಡಪ. ಅನ್ನನೆ ಪ್ರವಾಸಿ ಜಾಗತ್ತು ಪ್ಲಾಸ್ಟಿಕ್ ನಿಷೇಧ ಮಾಡುವಂಡ ಮೇದ ಜಾಗೃತಿ ಕಾರ್ಯಕ್ರಮ ನಡೆಸುವಂದು ಅಣ್ಣುಚಿ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಐಶ್ವರ್ಯ ಚಾರಿಟೇಬಲ್ ಟ್ರಸ್ಟ್, ಚೋರನಿಧಿ ಕೇಂದ್ರ, ಗ್ರಾಮ ಪಂಚಾಯಿತಿ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆರ ಆದನೆಲು ಬಾಳಲೆ ಪ್ರೈಮರಿ ಆರೋಗ್ಯ ಕೇಂದ್ರದ ಚೋರೆದಾನ ಶಿಬಿರ ಇದೇ 28 ಪೊಲಾಕ 10 ನಡಪಂದು ಆರೋಗ್ಯ ಕೇಂದ್ರದರ ಆಡಳಿತ ವೈದ್ಯಾಧಿಕಾರಿ ಅರಿಚಿಟ್ಟಿತು. ಕೊಡವ ಹಾಕಿ ಅಕಾಡೆಮಿ ಕಾರ ಬಪ್ಪ ಅಕ್ಟೋಬರ್ ತಿಂಗಳ 27 ತಾರೀಕಿಂಜ ನವೆಂಬರ್ 6 ಪೊನ್ನಂಪೇಟೆ ಟರ್ಫ್ ಪರಂಬುಲು ಕೊಡವ ಒಕ್ಕಡೊಕ್ಕಡ ಹಾಕಿ ನಮ್ಮೆರ ಜನಕ್ಕ ಸ್ವರ್ಗೀಯ ಪಾಂಡಂಡ ಕುಟ್ಟಪ್ಪ ಎಂಗಡಗೆ ಅನ್ನತ್ತು ಅಂಜಿ ಕಳಿಕಾರಡ ರಿಂಕ್ ಹಾಕಿ ಕಳಿಕೂಟತನ ನಡೆಸುವಕ್ಕೆ ತೀರ್ಮಾನ ಮಾಡಿತು. ಒಕ್ಕ ತಂಡ ನೋಂದಣಿ ಮಾಡಿವಕ್ಕೆ ಬಪ್ಪ ತಿಂಗ 10 ತಾರೀಕು ಆಕೇರಿ ಆಯ್ತಿಪ್ಪ. ನೋಯ್ತಿಯ 9 ತಂಡಕಾರಕ್ಕೆ ಮಾತ್ರ ಕಳಿಪಕ್ಕೆ ಅವಕಾಶ ಉಂಡು. ಗದ್ದ ತಂಡಕಾರಕ್ಕೆ 1 ರೂಪಾಯಿ ಇನಾಮ್ ಕೊಡ್ಪಾಂದು ಕೊಡವ ಹಾಕಿ ಅಕಾಡೆಮಿಯ ಆಡಳಿತ ಮಂಡಳಿಕಾರ ಅರಿಚಿಟ್ಟಿತು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ನಾಳೆ 26 ಪಲ್ಲಿ ಡಾಕ್ಟರ್ ಇಪ್ಪಲ ಅನ್ನನೆ 30 ತಿಂಗತರ ಲೆಕ್ಕ ತಪಾಸಣೆ ಉಳ್ಳಾನುಂಡು ಮದ್ದು ಕೊಡಪಲ ತುರ್ತು ಚಿಕಿತ್ಸೆಗೆ ಡಾಕ್ಟರ್ ಇಪ್ಪಾಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕಾವೇರಿ ಸಂಕ್ರಮಣತರ ಮಾರಿಪತ್ತು ಅಕ್ಟೋಬರ್ 14 ಗ್ರೀನ್ ಸಿಟಿ ಫೋರಂರ ಆದನೆಲ ತಲಕಾವೇರಿಲು ಮನಾರ ಕಾರ್ಯ ಏರ್ಪಾಡು ಮಾಡಿತಂದು ಅಂದು ಪೊಲಾಕ 10 ಸುರುವಾಪ ಮನಾರ ಕಾರ್ಯತ ಗ್ರೀನ್ ಸಿಟಿ ಫೋರಂರ ಕೂಡ ಮಡಿಕೇರಿ ಕೊಡಗು ವಿದ್ಯಾಲಯ ಸ್ಕೂಲ್ ಮಕ್ಕ ಕೂಡಿಯಾಡುವ ಅಂದು ಫೋರಂರ ಅಧ್ಯಕ್ಷ ಚೈಯಂಡ ಸತ್ಯ ಗಣಪತಿ ಅರಿಚಿಟ್ಟಿತು. ಕಾನೂನು ಮಾಪನ ಶಾಸ್ತ ಇಲಾಖೆರ ಆದನೆಲು ತಾತ್ಕಾಲಿಕ ಸತ್ಯಾಪನ ಮುದ್ರೆ ಶಿಬಿರ ಇದೇ 26 ಸುಂಟಿಕೊಪ್ಪತ್ರ ವಿಎಸ್ಎಸ್ಎನ್ ಸಭಾಬಾಡಲು ನಡಪ. ಆನುಂಡು ಈಗ ಉಪಯೋಗಿಸಿಡುವ ಅಳತೆ ತೂಕ ಮಾಡುವ ಮಿಷಿನ್ ಕಾಟಿತು ಸತ್ಯಾಪನ ಮುದ್ರೆ ಮಾಡಿಚಿಟ್ಟವನು ಒಂದು ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕಂಗ ಅರಿಚಿಟ್ಟಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿರ ಆದನೆಲು ನಾಳೆ ಪೊಲಾಕ 10 ಮಜ್ಜನ 2 ಮಡಿಕೇರಿರ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಲು ಚಾಕ್ರಿ ಮೇಳ ನಡಪ. ಈ ಮೇಳತ್ತು ಕೂಡಿಯಾಡುವ ಇರಾದೆ ಉಳ್ಳ ವಿದ್ಯಾರ್ಥಿಯ ಸೂಕ್ತ ದಾಖಲೆಯೊಡೆ ನಾಳೆ ಕಚೇರಿಗೆ ಹಾಜರಾಗುವಂದು ಜಿಲ್ಲಾ ಉದ್ಯೋಗಾಧಿಕಾರಿ ಉಮಾ ಅರಿಚಿಟ್ಟಿತು. ದಸರಾ ನಂಬರ ಮಾರಿಪತ್ತು ಜಿಲ್ಲೆರ ಪಿಯುಸಿ ಮಕ್ಕಕ್ಕೆ ಅಕ್ಟೋಬರ್ 1 ಅಕ್ಟೋಬರ್ 13 ರಜೆ ಕೊಡ್ತಿತ್ತು. ಅಕ್ಟೋಬರ್ ದಂಡಂಗ್ ಗಾಂಧಿ ಜಯಂತಿ ಪಿಂಜ 9 ವಾಲ್ಮೀಕಿ ಜಯಂತಿನ ಕಡ್ಡಾಯ ಆಯ್ತು ಕಾಲೇಜಿಲ ಕೈಕೊಂಡು. ಈಗ ವಿದ್ಯಾರ್ಥಿಯ ಹಾಜರಾಣುವಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಅರಿಚಿಟ್ಟಿತು. ಜಿಲ್ಲೆರ ಕುಶಾಲನಗರತ್ತು ವಾಸವುಳ್ಳ ಮಾಜಿ ಪಟ್ಟಳಕಾರ ಪಿಂಜ ಎಂಗಡ ಸಂಸಾರತರ ತೊಂದರೆ ತಾಪತ್ರಯತರ ಮೇಲೆ ಚರ್ಚೆ ನಡೆಸುವಕ್ಕೆ ಬಪ್ಪ ತಿಂಗ 19 ಪೊಲಾಕ 10 ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಇಂಗಡ ಕೊರವು ಕಾರಿಕೆಯಲ್ಲಿ ಕುಶಾಲನಗರ ತಹಶೀಲ್ದಾರ ಕಚೇರಿ ಸಭಾಬಾಡಲು ಸಭೆ ನಡೆಸುವ. ಇಲ್ಲಿ ಸುದ್ದಿ ಸಮಾಚಾರ ತಿಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಸಮಯ 7:00 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಡೆಸಿಕೊಡಲಿದ್ದಾರೆ